ಕ್ಕೆ ನೋಡಿದರೆ ನಿನ್ನೋರುಣ ನೋಡಿ ಬರೋಳದೆ ನಾನಕ್ಕೆ ನೋಡಿದರೆ ನಿನ್ನೋರುಣ ನೋಡಿ ಬರೋಳದೆ ನಾನಕ್ಕೆ ನೋಡಿದರೆ ನಿನ್ನ ಬರುಣ ನೋಡಿ ಬರೋಳದೆ ನಾನಕ್ಕೆ ನೋಡಿದರೆ ನಿನ್ನ ಬರುಣ ನೋಡಿ ಬರೋಳದೆ ನಾನಕ್ಕೆ ನೋಡಿದರೆ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಂಜುನಾಥ್ ಮರಾಠಿ ಹಾಗೂ ಸಂಗಡಿಗರಿಂದ ಸಂಗ್ಯಾ ಬಾಳ್ಯ ಹಾಡುಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ ಸಮಯ 7 ಗಂಟೆಗಳ ಉತ್ತಲ್ದಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಯುವವಾಣಿ ಏರ್ ನೆಕ್ಸ್ಟ್ ಪ್ರೋ ಕಾರ್ಯಕ್ರಮ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ವಿಷಯ ನನ್ನ ಕನಸಿನ ಭಾರತ ಭಾಗವಹಿಸುತ್ತಾರೆ ಕುವೆಂಪು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಈ ಕಾರ್ಯಕ್ರಮ 7 ಗಂಟೆಯಿಂದ 7:34 7 ಗಂಟೆ 45 ನಿಮಿಷದಿಂದ 8 ಗಂಟೆಯವರೆಗೆ ಪ್ರಸಾರವಾಗಲಿದೆ. 8 ಗಂಟೆಯಿಂದ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿಯಲ್ಲಿ, 8:30 ಇಂಗ್ಲಿಷ್ನಲ್ಲಿ ವಾರ್ತೆ. ಆಕಾಶವಾಣಿ ಕಾರ್ಯಕ್ರಮ ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಎಲ್ರಿಗೂ ನಮಸ್ಕಾರ, ನಾನು ನೀಲ್ಕಂಠ. ಯುವಜನತೆಯ ಕನಸಿನ ಭಾರತ ಯಾವ ರೀತಿ ಇರುತ್ತೆ, ಯುವಜನತೆಯ ದೃಷ್ಟಿಕೋನವೇನು, ಹಾಗೆ ಭಾರತ ನಡೆದು ಬಂದ ದಾರಿಯ ಕುರಿತಾಗಿಯೂ ಕೂಡ ಮಾತನಾಡ್ತಾರೆ. ನಮ್ಮ ಜೊತೆ ಮೊದಲಿಗೆ ಮಾತನಾಡಲಿದ್ದಾರೆ ಪ್ರಿಯಾ ಪ್ರಥಮ ಎಂಎ.

ಮೊದಲನೇದಾಗಿ ನಗರ ಮುಕ್ತ ಒಂದು ದೇಶ ಆಗಬೇಕು ಅಂತೇಳಿ. ಯಾಕೆಂತ ಹೇಳಿದ್ರೆ ಹಳ್ಳಿಗಳಾಗಿ ಉಳ್ಕೊಳ್ಬೇಕು, ಒಂದು ನಗರಗಳಾಗಿ ಬದಲಾಗ್ತಾ ಇರ್ತಕ್ಕಂಥದ್ದು, ಎದುರಾಗ್ತಾ ಇರ್ತಕ್ಕಂಥ ತಲ್ಲಣಗಳು, ಆತಂಕಗಳು ಏನಿದಾವೆ, ಅದು ನನ್ನ ದೇಶವನ್ನ ಅದು ಒಂದು ರೀತಿಯಾಗಿ ಅಳಿವಿನ ಅಂಚಿಗೆ ದೂಡ್ತಾ ಇದೆ. ಅದು ನಗರಗಳಾಗಿ ಉಳ್ಕೊಳ್ಳೋದ್ರ ಮುಖಾಂತರ ಅಲ್ಲಿನ ಮುಗ್ಧತೆ, ಪ್ರೀತಿ, ವಾತ್ಸಲ್ಯ ಎಲ್ಲವೂ ಕೂಡ ಹಾಗೆ ಉಳಿದುಕೊಳ್ಳುವ, ಮುಂದೊಂದಿನ ಅದು ಪ್ರಗತಿ ಪದದತ್ತ ದಾರಿಯ ಸಾಗುವಂತಹ ಒಂದಿಷ್ಟು ಸನ್ನಿವೇಶಗಳು ನಿರ್ಮಾಣ ಆಗ್ತಾ ಇದೆ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಅದು ನನ್ನ ದೇಶ ಅನ್ನುವಂಥದ್ದು ಅದು ಹಳ್ಳಿಗಳಾಗಿ ಉಳ್ಕೋಬೇಕು. ನಗರಗಳಾಗಿ ಉಳ್ಕೊಳ್ಳೋದ್ರಿಂದ ಆಗುವಂತಹ ಆತಂಕಗಳನ್ನು ನೋಡ್ತಾ ಹೋಗೋದಾದ್ರೆ, ಮುಖ್ಯವಾಗಿ ನಾವು ಈಗ ನಿರುದ್ಯೋಗ ಸಮಸ್ಯೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ, ಈಗಲೂ ಕೂಡ ಅನುಭವಿಸ್ತಾ ಇದೀವಿ ಸ್ವತಃ ಯುವಕರು ಅನ್ನೋಂಥದ್ದು. ಮುಖ್ಯವಾಗಿ ಈ ಹಳ್ಳಿಗಳನ್ನೇ ನಮಗೆ ಏನ್ ಬೇಕಾಗಿರ್ತಕ್ಕಂಥದ್ದು ಎಲ್ಲಾ ರೀತಿಯಾದಂತಹ ಒಂದು ಸವಲತ್ತುಗಳನ್ನಾಗಿರ್ಬೋದು, ಸಹಕಾರ ಆಗಿರ್ಬೋದು, ಅಥವಾ ಎಲ್ಲಾ ರೀತಿಯಂತ ಒಂದು ಸೌಕರ್ಯ ಸಿಕ್ಕಾಗ ಯುವಕರು ನಗರ ಪ್ರದೇಶಗಳನ್ನು ಅವಲಂಬಿಸಿ ಹೋಗುವಂಥದ್ದು ತೀರಾ ಕಮ್ಮಿ ಆಗ್ತಾ ಹೋಗುತ್ತೆ. ಜೊತೆಗೆ ಅಲ್ಲಿ ನಗರಗಳು ಹುಟ್ಟಾಕೊಳ್ಳದೆ ಅಲ್ಲಿ ನಾವು ನೋಡದೇ ಇರೋದಂತ ನೋಡಬಹುದು. ಜೊತೆಗೆ ಆ ಗ್ರಾಮೀಣ ಪ್ರದೇಶಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ನಗರ ಪ್ರದೇಶಗಳು ಏನಿದ್ದಾವೆ ಆದಷ್ಟು ಮಟ್ಟಿಗೆ ಕಮ್ಮಿ ಆಗಬೇಕು, ಹಳ್ಳಿ ಪ್ರದೇಶಗಳು ಹೆಚ್ಚಿನ ರೀತಿಯಲ್ಲಿ ಬೆಳೀತಾ ಹೋಗಬೇಕು ಅನ್ನುವಂಥದ್ದು ಮುಖ್ಯವಾಗಿ ನನ್ನ ಒಂದು ಉದ್ದೇಶ. ಇನ್ನು ಎರಡನೇದಾಗಿ ನೋಡ್ತಾ ಹೋಗೋದಾದ್ರೆ ಸಮೃದ್ಧಿಯಿಂದ ಕೂಡಿರಬೇಕು ಅಂತ. ಸಮೃದ್ಧಿ ಅನ್ನುವಂಥ ನಾವು ನೋಡ್ತಾ ಹೋಗೋದಾದ್ರೆ ಅಲ್ಲಿ ಎಲ್ಲ ರೀತಿಯಂತಹ ಅದು ಬದುಕನ್ನು ಕಟ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ನಾವು ಉಳಿದುಕೊಳ್ಳೋದಕ್ಕಾಗಿರ್ಬೋದು, ದೇಶವನ್ನು ಕಟ್ಟೋದಕ್ಕಾಗಿರ್ಬೋದು, ಅಲ್ಲಿ ಸಮೃದ್ಧಿ ಅನ್ನೋದು ಬೇಕು ಅಂತ. ಹೇಗೆ ಸಮೃದ್ಧಿಯನ್ನು ನಾವು ನೋಡ್ತಾ ಹೋಗೋದು ಅಥವಾ ಬೇಕು ಅಂತ ನೋಡ್ತಾ ಹೋಗೋದಾದ್ರೆ ಅಲ್ಲಿ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ ಒಳಗಡೆ ಇರತಕ್ಕಂತಹ ಯುವ ಜನತೆ ಏನಿದೆ ಎಲ್ಲರೂ ಕೂಡ ರೈತಾಪಿ ವರ್ಗದ ಒಳಗೆ ಸಾಮಾನ್ಯವಾಗಿ ಇರೋದ್ರಿಂದ ಅದರಲ್ಲಿ ಹೆಚ್ಚಿನ ರೀತಿಯಲ್ಲಿ ತೊಡಗಿಕೊಳ್ಳೋದ್ರ ಮುಖಾಂತರ ದೇಶ ಅಲ್ಲಿ ಸಿಗ್ತಾ ಇರ್ತಕ್ಕಂಥ ಒಂದಿಷ್ಟು ಎಲ್ಲ ರೀತಿಯಾದಂತಹ ಬೆಳೆ ಆಗಿರ್ಬೋದು ಅಥವಾ ಮನುಷ್ಯನ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಏನು ಅನ್ನ ಅಂತ ಏನ್ ಕರಿತೀವಿ ಆ ತರದ್ದು ಅನ್ನವನ್ನು ಸುಟ್ಟಿಸ್ಕೊಳ್ಳೋಕೆ ಸಾಧ್ಯ ಆಗುದಿಲ್ಲ. ಅಲ್ಲಿ ಸಮೃದ್ಧಿಯಿಂದ ಶಾಂತಿಯಿಂದ ಬದುಕೋದಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ. ನಾವೀಗ ನೋಡ್ತಾ ಇದ್ದೀವಿ ನಗರ ಪ್ರದೇಶ ನೋಡ್ತಾ ಇದೀವಿ, ಈಗ ಆಗ್ತಾ ಇರ್ತಕ್ಕಂಥ ಒಂದಿಷ್ಟು ತಂತ್ರಜ್ಞಾನದ ಮುಖಾಂತರ ಬೆಳೀತಾ ಇರ್ತಕ್ಕಂಥ ರಾಜ್ಯವನ್ನು ನೋಡ್ತಾ ಇದೀವಿ, ಮುಂದೆ ಮುಂದೆ ಫಾಸ್ಟ್ ಫಾಸ್ಟ್ ಅಂತೇಳಿ 4G 5G ತನಕ ಬೆಳೀತಾ ಇರ್ತಕ್ಕಂಥ ನೋಡ್ತಾ ಇದೀವಿ. ಆದರೆ ನಾವು ಏನು ನೋಡ್ತಾ ಇದೀವಿ, ಎಷ್ಟು ಎಲ್ಲ ಒಂದು ಕಡೆ ಅನುಕೂಲ 1% ಇದ್ರೆ 99% ಭಾಗ ಬರೀ ಅಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ಅಂತ ಹಣಕಾಸಿನ ಒಂದು ಸಮಸ್ಯೆಗಳು ಎದುರಿಸ್ತಾ ಇರೋದನ್ನು ನೋಡ್ತಾ ಇರ್ಬೋದು. ಇವೆಲ್ಲವನ್ನು ನೋಡ್ತಾ ಹೋದಾಗ ಅದು ಉಂಟಾಗ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಈ ತರದ ಒಂದು ತಂತ್ರಜ್ಞಾನದ ಮುಖಾಂತರ ಅಂತ ಹೇಳ್ಬೋದು. ಅದೇ ತಂತ್ರಜ್ಞಾನವನ್ನು ನಾವು ನಗರ ಪ್ರದೇಶಗಳ ಬದಲಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬಳಸ್ತಾ ಹೋದ್ರೆ ಅಲ್ಲಿ ಶಾಂತಿ ನೆಮ್ಮದಿ ಹೆಚ್ಚಿನದಾಗಿ ಉಳಿದುಕೊಳ್ಳೋದು ಸಾಧ್ಯವಾಗುತ್ತೆ ಅನ್ನೋ ಅಂತ ನೋಡ್ಬೋದು, ಸಾಧ್ಯವಾಗುತ್ತೆ. ಹಾಗಾಗಿ ಪ್ರಗತಿ ಪದಕ್ಕೆ ಸಾಧ್ಯವಾಗುತ್ತೆ. ಈ ಎಲ್ಲ ಅಂಶಗಳು ನನ್ನ ಒಂದು ಕನಸಿನ ಭಾರತದಲ್ಲಿ ಇದೆ ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಸಂಪತ್ ಕುಮಾರ್ ಅವರ ಕನಸಿನ ಭಾರತ ಹಳ್ಳಿ ಕೇಂದ್ರಿತವಾಗಿರುತ್ತದೆ, ಭ್ರಷ್ಟಾಚಾರ ಮುಕ್ತವಾಗಿರುತ್ತೆ, ಇದು ಅವರ ಕನಸಿನ ಭಾರತ. ಧನ್ಯವಾದಗಳು ಸಂಪತ್ ಕುಮಾರ್. ಮುಂದಿನ ಸಂಶೋಧನಾ ವಿದ್ಯಾರ್ಥಿ ಮಂಜುನಾಥಯ್ಯ ನಾಗರಾಜಯ್ಯ ಇವರು ತಮ್ಮ ಕನಸಿನ ಭಾರತದ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇವತ್ತಿನ ದಿವಸ ನಾವು ನಮ್ಮ ಭಾರತ ದೇಶದ 75ನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಕಾಲಘಟ್ಟದಲ್ಲಿದ್ದೀವಿ. ಇಂಥ ಸಂದರ್ಭದಲ್ಲಿ 75 ವರ್ಷಗಳ ಕಾಲ ನಮ್ಮ ಭಾರತ ದೇಶ ಯಾವ ರೀತಿ ನಡೆದು ಬಂದಿದೆ ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನಾವು ಇವತ್ತಿನ ದಿವಸ ಸ್ವಾತಂತ್ರ್ಯ ಯಾರಿಂದ ಸಿಕ್ತು ಅಂತಂದರೆ ಗಾಂಧೀಜಿ, ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ಬೋದು, ಲಾಲ್ ಬಾಲ್ ಪಾಲ್ ಇರ್ಬೋದು, ಹೀಗೆ ಕೆಲವೇ ಮಹನೀಯರ ಹೆಸರುಗಳನ್ನು ಮಾತ್ರ ಹೇಳ್ತಾ ಇದ್ದೀವಿ. ಆದರೆ ಇದಕ್ಕಿಂತ ಪೂರ್ವದಲ್ಲೇ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ನಾವೇನು ಕರಿತೀವಿ 1857ರಲ್ಲಿ ಅಂದರೆ 90 ವರ್ಷಗಳ ಕಾಲ ಅನೇಕ ಜನರು ಹೋರಾಟ ಮಾಡಿ ಶ್ರಮ ವಹಿಸಿ ತಮ್ಮ ಒಂದು ರಕ್ತ ಬಲಿದಾನಗಳ ಮೂಲಕ ನಮ್ಗೆ ಸ್ವಾತಂತ್ರ್ಯ ಕೊಡಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರೆಲ್ಲರ ಒಂದು ಶ್ರಮ ಏನಿದೆ, ಬಲಿದಾನ ಏನಿದೆ, ಅದನ್ನು ಸಾರ್ಥಕಗೊಳಿಸ್ಕೊಳ್ಬೇಕಂತ ಕೆಲಸವನ್ನು ನವ ಭಾರತ ಮಾಡಬೇಕಾದಂಥ ತುರ್ತಿದೆ ಅನ್ನುವಂಥದ್ದನ್ನು ನಾವೆಲ್ಲ ಗಮನಿಸಬೇಕಾಗ್ತಾ ಇದೆ. ಕಾರಣ ಈ 75 ವರ್ಷದಲ್ಲಿ ನಮ್ಮ ಭಾರತವನ್ನು ವಿದೇಶಿಯರು ನೋಡ್ತಾ ಇದ್ದಂಥ ರೀತಿ, ಕೇವಲ ಇದು ಬಡತನದಿಂದ ಕೂಡಿದೆ, ನಿರುದ್ಯೋಗಿಗಳಿಂದ ಕೂಡಿದೆ, ಹಾವಾಡಿಗರ ದೇಶ ಅನ್ನುವಂಥ ಹೆಸರಿನಿಂದ ಪ್ರತಿ ವರ್ಷ ಕರ್ಕೊಂಡು ಬರೋದನ್ನು ನಾವು ಕಾಣ್ತಾ ಇದ್ವಿ. ಈಗ ಭಾರತ ದೇಶ ಬದಲಾಗಿದೆ, ಆದರೆ ಈಗಲೂ ಸಹ ನಿರುದ್ಯೋಗ ಅನ್ನುವಂಥದ್ದಿದೆ, ಅನೇಕ ಸಮಸ್ಯೆಗಳನ್ನುವಂಥದ್ದು ಭಾರತವನ್ನು ಕಾಡ್ತಾ ಇದೆ. ನಾನು ಮುಖ್ಯವಾಗಿ ನನ್ನ ಕನಸಿನ ಭಾರತವನ್ನು 4 ಅಂಶಗಳ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು, ಸಾಮಾಜಿಕವಾಗಿ, ರಾಜಕೀಯವಾಗಿ ಮತ್ತು ಧಾರ್ಮಿಕವಾಗಿ ಹಾಗೂ ಶೈಕ್ಷಣಿಕವಾಗಿ. ಈ 4 ಅಂಶಗಳ ಮೂಲಕ ನನ್ನ ಕನಸಿನ ಭಾರತ ಹೇಗಿರಬೇಕು ಅನ್ನುವಂಥದ್ದನ್ನು ನಾನು ತಿಳಿಸೋದಾದರೆ, ಸಾಮಾಜಿಕವಾಗಿಯೇ ಹೇಳೋದಾದರೆ ಇವತ್ತಿನ ದಿವಸ ಜಾತಿ ಅನ್ನುವಂಥದ್ದು ನಮ್ಮೆಲ್ಲರ ಮನಸ್ಸನ್ನು ಒಡೆಯೋ ಕೆಲಸ ಮಾಡ್ತಾ ಇದೆ. ಇದನ್ನು ಅನೇಕರು ಬಳಸ್ಕೊಳ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಪ್ರತಿಯೊಬ್ಬ ಮನುಷ್ಯನೂ ಸಹ ತನ್ನ ಹೆದರಿಗಿರ್ತಕ್ಕಂಥ ವ್ಯಕ್ತಿಯನ್ನು ಮನುಷ್ಯನಾಗಿ ಕಾಣೋದನ್ನು, ಜಾತಿಯ ಹೆಸರಲ್ಲಿ ಕಾಣೋದ್ರ ಬದಲು ಮನುಷ್ಯತ್ವದ ನೆಲೆಯಲ್ಲಿ ಕಂಡಾಗ ಸಮಾಜದ ನಿರ್ಮಾಣ ಅನ್ನುವಂಥದ್ದು ಆಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದಾಗ್ತಾ ಇದೆ.